ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ರೈತರಿಗೆ ಅಗತ್ಯವಿರುವಷ್ಟು ರಸಗೊಬ್ಬರ ದಾಸ್ತಾನು, ಸಚಿವ ಬಿಸಿ ಪಾಟೀಲ್. ಗ್ರಾಮಾಂತರ ಪ್ರದೇಶದಲ್ಲಿ ಅಕ್ರಮ ಸಕ್ರಮಕ್ಕೆ ಯಾವುದೇ ಅಡ್ಡಿ ಇಲ್ಲ, ಸಚಿವ ಆರ್ ಅಶೋಕ. ಇಂದು ರಾಷ್ಟೀಯ ಇಂಜಿನಿಯರ್ ದಿನ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಭತ್ತದ ಕೃಷಿ ಕುರಿತ ಭತ್ತ ಚಿತ್ತ ಮಾಲಿಕೆಯಲ್ಲಿ ವಿರಾಜಪೇಟೆ ತಾಲೂಕು ಕುಮಟೂರು ಗ್ರಾಮದ ಕಾಟ್ರಂಗಡ ಎಂ ಸುಬ್ರಹ್ಮಣಿ ಅವರೊಡನೆ ಸಂವಾದ. ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ, ಅವನ ಆಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಕೆಳಗರೆ ವಿರಾಜಪೇಟೆ ತಾಲೂಕು ಶ್ರೀಮಂಗಳ ಸಮೀಪದ ಕುಮಟೂರಿನ ಕೋಟ್ರಂಗಡ ಎಂ ಸುಬ್ರಹ್ಮಣಿ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೇವೆ. ಸುಬ್ರಹ್ಮಣಿ ಅವರು ನಮ್ಮ ರೇಡಿಯೋ ಕೇಳುಗರು ಆಸಕ್ತಿಯಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ತಾರೆ. ಬಹಳ ಮುಖ್ಯವಾಗಿ ಅವರು ಸಾಗಿರುವ ಕೃಷಿ ನಮಗೆ ಬಹಳ ಇಷ್ಟ ಆಯಿತು. 10 ಎಕರೆ ಪ್ರದೇಶದಲ್ಲಿ ಈಗಲೂ ಭತ್ತವನ್ನು ಬೆಳೀತಿದ್ದಾರೆ. ಒಂದು ರೀತಿ ಆಶ್ಚರ್ಯ ತರೋ ಸಂಗತಿ, ಹಾಗೆ ಆನಂದ ತರಿಸುವ ವಿಚಾರ. ಸುಬ್ರಹ್ಮಣಿ ಅವರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಕೃಷಿ ಕುಟುಂಬದಲ್ಲೇ ಹುಟ್ಟಿದ್ದು ಅಲ್ವಾ? ಹೌದು ಸರ್, ನಮ್ಮ ತಾತನ ಕಾಲದಿಂದಲೇ ಕೃಷಿಕರು. ಎಲ್ಲವರೆಗೆ ಓದಿದ್ರಿ ತಾವು? ನಾನು ಬಿ ಎ ಮಾಡಿದ್ದೀನಿ ಸರ್. ಯಾವಾಗ ಬಿ ಎ ಮಾಡಿದ್ದು? ಮೈಸೂರು ಮಹಾರಾಜಸ್ಥಲ್ಲಿ ಒನ್ ಅಲ್ಲಿ ಪಾಸ್ ಔಟ್ ಆಗಿದೆ. ಬಿ ಎ ಮುಗಿಸಿಕೊಂಡು ನೇರವಾಗಿ ಕೃಷಿಗೆ ಬಂದ್ರೆ ಅಥವಾ ಏನಾದ್ರೂ ಉದ್ಯೋಗ ಮಾಡಿದ್ರೆ? ಇಲ್ಲ, ಬಿ ಎ ಮುಗಿಸಿ ಕರ್ನಾಟಕ ಯೂತ್ ಸರ್ವಿಸ್ ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಕ್ಕಳನ್ನ ಕರೆದ್ರು. ಸುಮ್ಮನೆ ಇಲ್ಲ, ಪೇಪರ್ ನೋಡದೆ ಸುಮ್ಮನೆ ಗೀಚೆ ಹಾಕುದೆ. ಇಂಟರ್ವ್ಯೂ ಬಂತು. ಇಡೀ ಕರ್ನಾಟಕದಲ್ಲಿ 100 ಮಕ್ಕಳನ್ನ ಸೆಲೆಕ್ಟ್ ಮಾಡಿದ್ರು. ಬ್ಯಾಂಗ್ಳೂರ್ ಹತ್ರ ಕುಂಬಳಗೋಡಿ ಅಲ್ಲಿ ಯೋಜನಾ ಸೇವಾ ಇಲಾಖೆಯಲ್ಲಿ 1 ತಿಂಗಳು ನಮಗೆ ಯುವಕರ ಬಗ್ಗೆ ಒಳ್ಳೆ ಟ್ರೈನಿಂಗ್ ಕೊಟ್ರು. ಒಳ್ಳೆ ಒಳ್ಳೆ ಫ್ಯಾಕಲ್ಟೀಸ್ ಬಂದಿದ್ರು. ಅಲ್ಲೂ ಇಡೀ ಕರ್ನಾಟಕದ 100 ಜನರಲ್ಲಿ ನನಗೆ ಲೀಡರ್ಶಿಪ್ ಸಿಕ್ತು. ಸೊ ಅದು ಬಹಳ ಪ್ರಯೋಜನ. ಅದಾದ್ಮೇಲೆ ನಮ್ಮನ್ನೆಲ್ಲ ಒಂದೊಂದು ಆಫೀಸಿಗೆ, ಯೂತ್ ಸರ್ವಿಸ್, ಬಿ ಡಿ ಆಫೀಸಿಗೆ ಅಂತ ವಾಲಂಟರಿ ಸರ್ವಿಸ್ 200 ರುಪೀಸ್ ಸ್ಟೈಪಂಡ್ ಅಂತ ನನಗೆ ಬೆಂಗಳೂರಲ್ಲೇ ಕೊಟ್ರು. ಅಲ್ಲಿ 200 ರುಪೀಸ್ ಅಲ್ಲಿ ಮಾಡೋಕೆ ಕಷ್ಟ. ಆಮೇಲೆ ಅದು ಬೇಡ ಅಂತ ಹೇಳಿ ಹಾಗೆ ವಾಪಸ್ ಮನೆಗೆ ಬಂದೆ. ಅದಕ್ ಮೊದಲು ಸಣ್ಣದ್ರದಿರುವಾಗ್ಲೇ ಗದ್ದೆ ಕೆಲಸದಲ್ಲಿ ತಂದೆಗೆ ತಾತನಿಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಓದು ಇದು ಬಹಳ ಇಷ್ಟ. ಶನಿವಾರ ಆದಿತ್ಯವಾರ ರಜಾ ಬರೋದಂತ ಹೇಳಿದ್ರೆ ಖುಷಿಯೋ ಖುಷಿ. ಗದ್ದೆಯಲ್ಲಿ ಕಷ್ಟ ಇದ್ರೂ ಆ ಸೆಳತ ಇದೆಯಲ್ಲ, ಅದು ಎಷ್ಟೋ ಜನಗಳಿಗೆ ಹೇಳುತ್ತಿರೋದು ಆನಂದ ಅಲ್ವಾ? ಆವಾಗ ತಾತ ಒಂದು ಮಾತು ಹೇಳಿದ್ರು, ನೋಡಪ್ಪ ಇದು ಭೂಮಿ ತಾಯಿ ಲಕ್ಷ್ಮಿ, ಯಾವತ್ತು ನೀವು ಈಗ ಮೆಜಾರಿಟಿ ಬರುವಾಗ ಹೇಳಕ್ಕಾಗೋದಿಲ್ಲ ಕಾಲ ಹೇಗೆ ಹೋಗುತ್ತೆ ಅಂತ, ಲಕ್ಷ್ಮಿ ಅದನ್ನ ಮಾತ್ರ ಬಿಡಬೇಡಿ, ಮಾಡ್ತಾ ಇರಿ ಅಂತ. ನನಗೆ ಆವಾಗ 7 ವರ್ಷ ಅಷ್ಟೇ. ನನಗೆ 8,000 ತಾತ ತೀರೋದು, ಬಟ್ ಅದು ನನ್ನ ಮೈಂಡಲ್ಲಿ ಹಾಗೇ ಇತ್ತು. ತಾತ ಹೇಳಿದ ಮಾತನ್ನ ಈಗ್ಲೂ ಒಂಥರ ಮುದ್ರೆ ಒತ್ತಿದಂತೆ ನೆನಪಿನಲ್ಲಿ ಇಟ್ಕೊಂಡಿದಿರಲ್ಲ. ಈಗಲೂ ನಾನು ಈಗ ಸ್ನೇಹಿತರು ಅವ್ರು ಇವರು ನನ್ ಕತೆ ಮಾಡೋ ಈಗೆಲ್ಲ ಸ್ವಲ್ಪ ಗೇಲಿ ಮಾಡ್ತಾರಲ್ಲ, ಇದೆಯಲ್ಲ ನಾನು ಹೇಳ್ತೀನಿ. ಅವಾಗ ಈ ಸ್ಟೋರಿಯನ್ನು ಹೇಳ್ತೀನಿ. ನನಗೆ ತಾತ ಅವಾಗ ಹೇಳಿದ್ದಾರೆ, ಆಗಿನ ಕಾಲದಲ್ಲಿ ಕಾಫಿ ತೋಟ ಏನೂ ಇಲ್ಲ ಕೊಡಗಿನಲ್ಲಿ, ಎಲ್ರಿಗೂ ಗದ್ದೆನೆ. ಆ ಗದ್ದೆಯಲ್ಲಿ ಅವರೇ ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ನೆಮ್ಮದಿ ಜೀವನ ಮಾಡ್ತಾ ಇದ್ರು. ಮತ್ತೆ ಈ ಲಕ್ಷ್ಮಿ ಅಂತ ಅದನ್ನ ಪೂಜೆ ಮಾಡೋದು, ಅದನ್ನ ತಂದು ಕಣಜಕ್ಕೆ ಹಾಕೋದು, ಅದಕ್ಕೆ ಸಾಂಪ್ರದಾಯಿಕ ಅದೆಲ್ಲ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾ ಇದ್ರು. ಅಷ್ಟೊಂದು ಕೃಷಿಗೆ ಪ್ರಾಮುಖ್ಯತೆ ಆ ಕಾಲದಲ್ಲೇ ಕೊಡ್ತಾ ಇದ್ರು. ನೋಡಿ ನೋಡಿ, ಆಕ್ಚುಲಿ ನಾವು ಕೃಷಿ ಅವಲಂಬಿಸಿದ್ರು. ಈಗ ನಮ್ಮ ಮಕ್ಕಳೆಲ್ಲ ಹೇಳ್ತಾರೆ, ಈಗ ಕಾಡ ಆನೆ ಅದು ಇದು ಎಲ್ಲ ಬಂದು ನಾಶ ಮಾಡುತ್ತೆ ಎಲ್ಲ ಲಾಸು ಯಾಕೆ ಮಾಡ್ತೀಯ ಅಂತ. ನಾನ್ ತಮಾಷೆ ಯಾವಾಗ್ಲೂ ಹೇಳೋದು, ನಂದು ಕಾಲದ ಸಮಯ ಇಲ್ಲಿ ತನಕ ಇರುತ್ತೆ, ನಾ ಬಿಡಲ್ಲ. ಅದೊಂದು ಮನದಾಸೆಯ ಒಂದು ವಿಚಾರವನ್ನ ಅಷ್ಟು ಸುಲಭ ಗಳಿಸಕ್ಕಾಗಲ್ಲ ಅಲ್ವಾ? ಹೌದು. ತಮ್ಮ ತಾತನ ಹೆಸರನ್ನ ಪ್ರಸ್ತಾಪ ಮಾಡಿ. ಕೋಟರಂಗಡ ಸೋಮಯ್ಯ. ಎಷ್ಟು ವರ್ಷಗಳ ಕಾಲ ಬಾಳಿದ್ರು ಅವರು? 70 ವರ್ಷದಲ್ಲೇ ತಿರುಗ್ಬಿಟ್ರು. ನನಗೆ ಅವಾಗ 8 ವರ್ಷ ಏನಾಗುತ್ತೆ. ಕೃಷಿಗೂ ಮತ್ತೆ ಎಜುಕೇಶನ್ ಎರಡಿಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಕೃಷಿಕರು ವಿದ್ಯಾವಂತರು ಆಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು, ಚತುರರಾಗಿರ್ಬೇಕು, ಶಕ್ತಿವಂತರನ್ನು ಆಗಿರ್ಬೇಕು ಅಲ್ವಾ? ಹೌದು. ಎಷ್ಟೋ ಜನ ಅನ್ಕಂತಾರೆ ಕೃಷಿಕರಿಗೆ ಏನು ಗೊತ್ತಾಗ್ಲಿಕ್ಕಿಲ್ಲ, ದಡ್ಡ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ಆದ್ರೆ ಕೃಷಿಕರಲ್ಲಿರುವ ನೈಪುಣ್ಯತೆ ಹೇಳ್ತಿರೋದು ಅಲ್ವಾ? ಹೌದು ಸರ್. ಸುಬ್ರಹ್ಮಣ್ಯ ಅವರು, ಈಗ ತಮಗೆ ಒಟ್ಟು ಎಷ್ಟು ಎಕರೆ ತೋಟ ಗದ್ದೆ ಎಲ್ಲ ಇದೆ? ನನಗೆ ಆಕ್ಚುಲಿ 20 ಎಕರೆ ಕಾಫಿ ತೋಟ, 10 ಎಕರೆ ಗದ್ದೆಯಲ್ಲಿ ನನ್ನ ತಮ್ಮ ಒಬ್ಬರು ಇದ್ದಾರೆ, ಅವರಿಗೆ 5 ಎಕರೆ ಶೇರ್ ಕೊಟ್ಬಿಟ್ಟಿದ್ವಿ. ಬಟ್ ಅವ್ರು ಮಾಡ್ತಾ ಇಲ್ಲ, ಅವರು ಪ್ರೈಮರಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು, ಹೊರಗಡೆ ಇದ್ರು. ಅವರು ಇಲ್ಲ ಅಣ್ಣ ನೀನೇ ಮಾಡ್ಕೋ, ನಾನು ಯಾವಾಗ ಮಾಡ್ತೀನಿ ಯಾವಾಗ ಬಿಚ್ಚಿಕೊಡು ಅಂತ. ಅವ್ರದ್ದು ಪಾಲ್ ಸೇರಿ 10 ಎಕರೆ ಗದ್ದೆ ಮಾಡ್ತಾ ಇದ್ದೀರಿ. ಇನ್ನು ಮತ್ತೆ ಅವನು ಪಾಳ್ ಬಿಡ್ತಾನೆ, ಇಲ್ಲ ಸುಮ್ಮನೆ ಅದಕ್ಕೆ ಇದಕ್ಕೆ ಕೊಡೋತೀನಿ ಅಂತೆಲ್ಲ ಹೇಳ್ತಿದ್ದೆ, ಅದಕ್ಕೆಲ್ಲ ಬೇಡಪ್ಪ ಅಂತ ಹೇಳಿದೆ. ಗದ್ದೆದು ಅವ್ರಿಗೆ ಊಟಕ್ಕೆಲ್ಲ ಸ್ವಲ್ಪ ಕಳಿಸ್ತೀನಿ, ಅಯ್ಯೋ ನಮಗೆ ಎಷ್ಟು ಬೇಕಣ್ಣ ಅಂತ, ನಾವು ಫೋರ್ಸ್ ಅಲ್ಲಿ ಕಳಿಸೋದು. ಅದೇ ಪ್ರೀತಿಯಿಂದ. ಎಷ್ಟು ತಮ್ದು ವಯಸ್ಸು? ನನಗೀಗ 69. 69ರಲ್ಲಿನೂ ಒಂದ್ ರೀತಿ ಹುರುಪಿನಿಂದ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀರಿ ಮತ್ತು ಭತ್ತದ ಕೃಷಿ ಬಗ್ಗೆ ತುಂಬಾ ಒಲವು ಇಟ್ಕೊಂಡು ಜೀವನ ಮಾಡ್ತಾ ಇದ್ರಿ. ಹೌದು. ಮನೆಯಲ್ಲಿ ಯಾರ್ಯಾರಿದ್ದೀರಿ? ಮನೆಯಲ್ಲಿ ನಾನು, ಮಿಸಸ್, ನನ್ನ ಹಿರಿ ಮಗ, ಸೊಸೆ, ಎರಡು ಮೊಮ್ಮಕ್ಕಳು, ಇಬ್ರು ಮಕ್ಕಳು ನನಗೆ. ಇನ್ನೊಬ್ಬನು ಹೊರಗಡೆ ಇದ್ದ, ಈಗ ಅವನಿಗೆ ತೋಟದಲ್ಲಿ ಒಂದು ಮನೆ ಮಾಡಿ ಅವನಿಗೂ ಸಂಸಾರ ಬೇರೆ. ಎಲ್ಲ ಒಟ್ಟಿಗೆ ಇದ್ದೀವಿ, ಎಲ್ಲ ಒಟ್ಟಿಗೆ ದುಡಿತೀವಿ, ಒಟ್ಟಿಗೆ ಅವ್ರವ್ರ ಇದು ಮಾಡ್ತಾ ಇರ್ತಾರೆ. ನಿಜ ನಿಜ. ಬೇರೆ ಬೇರೆ ಇದ್ರು ಮನಸ್ಸು ಒಟ್ಟಿಗೆ ಇರುತ್ತೆ ಅಲ್ವಾ? ಹೌದೌದು. ಈಗ ಒಂದ್ ರೀತಿಯಲ್ಲಿ ಒಂದೇ ಮನೆಯಲ್ಲಿ 2-3 ಕೋಣೆಯಲ್ಲಿ ನಾವು ಜೀವನ ಮಾಡಿದಂಗೆ ಅಷ್ಟೇ. ಹೌದೌದು. ಇದೇನು ಓದಿ ಜಾಬ್ ಅಲ್ಲ ಇದ್ದ, ಬೇಡ ಜಾಬ್ ಬಿಡಿಸಿ ಮನೆಗೆ ಕರ್ಸಿದೆ. ಸಣ್ಣವನು ಅಷ್ಟೇ ಇಂಜಿನಿಯರಿಂಗ್ ಮಾಡ್ದ, ಆಮೇಲೆ ಅಮೆರಿಕ ಹೋದ, ಅಲ್ಲೇ ಎಂಟೆಕ್ ಮಾಡ್ಬೇಕಂತ ಅಲ್ಲಿ ಮಾಡ್ದ, ಅಲ್ಲಿ 1 ವರ್ಷ ಇದ್ದ, ಬಂದ ಇಲ್ಲಿ CIT ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದ. 7-8 ವರ್ಷ ಮಾಡಿ ಬೇಡ ಅಂತ ಬಿಟ್ಟು ಬಂದ್ವಿ. ಅದ್ಯಾಕೋ ಭೂಮಿ ತಾಯಿ ಹೇಳ್ಕೊಂಡ್ಬಿಡ್ತಾಳೆ, ಯಾವ್ದು ಬೇಡ ಬನ್ನಿ ನನ್ ಜೊತೆಗೆ ಅಂತ. ಈಗ ನೋಡಿ, ನೀವು ಬೆಂಗಳೂರಿನಲ್ಲಿ ಉದ್ಯೋಗ ಸಿಕ್ಕರೂ ನೆಲೆಯೂರ್ಲಿಲ್ಲ, ವಾಪಸ್ ಹಳ್ಳಿಗೆ ಬಂದ್ರಿ, ಆ ಭೂಮಿ ತಾಯಿ ಕರೆಸ್ಕೊಂಡ್ಳು. ಹೌದು ಹೌದು, ಎಲ್ಲರಿಗೂ ಭೂಮಿ ತಾಯಿ ಒಲಿಯಲ್ಲ. ಹೌದು. ಈಗ ನಾವು ನಮ್ಮ ಸಂಸಾರಕ್ಕಾಗಿ ಯಾರು ಮಕ್ಕಳಿಗೆ ಹಾಗೆ ಮಾಡ್ತೀವಿ, ಹಾಗೆ ನಾವು ತೊಡಗಿದಂತ ಕೃಷಿ ಅದೇ ತರ ನಾವು ಅದನ್ನ ಹೌದು ಗೌರವಿಸಬೇಕು. ಹೌದು, ಯಾವತ್ತೂ ಕೈ ಕೊಡೋಲ್ಲ. ನಿಜ ನಿಜ ನಿಜ. ಅದ್ರ ಮೇಲೆ ನಮಗೆ ಇದಿರ್ಬೇಕು, ಇದಾಗುತ್ತೋ ಹೋಗುತ್ತೋ ಅಂತ ಹೇಳುವಂತ ಭ್ರಮೆ ಇರಬಾರ್ದು. ನಿಜ. ಒಂದು ಗಿಡ ನೆಟ್ಟು ಅದು ಫಸಲ್ ಬಿಡೋದು ಬಿಡೋದು ಅದ್ರದ್ದು ಟೈಮ್ ಬರೋವಾಗೆ ನಮಗೆ ಗೊತ್ತಾಗೋದು. ಹೌದು. ನಟ್ಟಲ್ಲಿಂದ ಇದು ಫಸಲ್ ಬಿಡುತ್ತೋ ಬಿಡಲ್ವೋ ಅಂತ ನಾವು ಒಂದು ಸಂಶಯ ರೀತಿಯಲ್ಲೋ ಅಥವಾ ಆತರ ಅನುಮಾನ ಬಂದ್ರೆ ಆ ಗಿಡನೂ ಬಾಯಿ ಬರೋದಿದ್ರು ಅದಕ್ಕೂ ಒಂದು ಎಫೆಕ್ಟ್ ಆಗುತ್ತೆ ಅಂತ ನನ್ನ ಭಾವನೆ. ನಿಜ ನಿಜ ಸತ್ಯ. ನಾವು ನಮ್ಮ ಮನಸ್ಸಿನಲ್ಲಿ ಒಂಥರ ಆರೋಗ್ಯಕರವಾದ ಭಾವನೆಗಳನ್ನ ಇಟ್ಕೊಂಡು ಬದುಕಿದಷ್ಟು ಒಳ್ಳೇದೆ ಅಲ್ವಾ? ಹೌದೌದು. 10 ಎಕರೆ ಗದ್ದೆಯಲ್ಲಿ ಯಾವ ತಳಿ ಭತ್ತವನ್ನ ಬೆಳ್ಕೊಂತ ಬಂದಿದೆ? ಮೊದಲೆಲ್ಲ ಈ ಕಾಮನ್ ಆಗಿ ಕೊಡಗಿನಲ್ಲಿ ಬಿಳಿಯ ದೊಡ್ಡಿ ಅಂತ ಬೆಳೀತಿದ್ದು, ಆಮೇಲೆ ಸ್ವಲ್ಪ ಸ್ವಲ್ಪ BKB ಬೆಳೆಯಕ್ ಬಂದು ನಾವು ರೆಗ್ಯುಲರ್ ಬೀಜನೇ ಬೆಳೆತಿದ್ದು, ಒಂದ್ ಎರಡು ವರ್ಷದಿಂದ ಇಳುವರಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಈ ವರ್ಷ ಇಂಟರ್ನ್ ಮಾಡುವಂತ ಒಂದು ಆಸೆ ಆಯ್ತು. ರೈತ ಕೇಂದ್ರ ಸಂಪರ್ಕ ಮಾಡಿದೆ, ನಮ್ ಶ್ರೀಮಂಗದಲ್ಲಿ ಇಲ್ಲ, ಆಮೇಲೆ ಪೊನ್ನಂಪೇಟೆ ಅವರೆಲ್ಲ ಏನೋ ಮಾಡಿ ಕೊಟ್ರು ಅಂತೇಳಿ, ಅದು ಬೀಜ ಕೊಟ್ಟರು. ಇಂಟರ್ನ್ ಹಾಕಿದೀವಿ. ಈ ರೋಗ ಅದು ಯಾವ್ದೋ ಸುರುಳಿ ರೋಗ ಅದು ಇದು ಬಂತು, ರೈತ ಕೇಂದ್ರದಲ್ಲಿ ಔಷಧಿ ಇಲ್ಲ, ಕೆವಿಸಿ ಅವರು ಎಲ್ಲ ಒಬ್ರೇಜ್ ಮಾಡಿದ್ರು, ವಾಟ್ಸಪ್ ಅಲ್ಲಿ ಕಳಿಸಿ ಇಂತೆಂತ ಔಷಧಿ ಹೊಡಿ, ಬಹಳ ಕಾಸ್ಟ್ಲಿ ಔಷಧಿ ಎಲ್ಲ ಹೊಡೆದಿದೀವಿ, ಬರ್ತಾ ಇದೆ. ನಾವು ಮೇನ್ ಬಿಕೆಪಿ ಬೆಳೆಯೋದು ಹುಲ್ಲು ಜಾಸ್ತಿ ಬರುತ್ತೆ. ಹೌದು, ನಿಜ. ನಾವು ಎಮ್ಮೆಗಳನ್ನ ಸಾಕ್ತಿವಲ್ಲ, ಹುಲ್ಲು ಮತ್ತೆ ಒಳ್ಳೆ ಸಗಣಿ ಸಿಗುತ್ತೆ, ಗದ್ದೆಗೂ ಆಗುತ್ತೆ, ಮಿಕ್ಕಿದನ್ ತೋಟಕ್ಕೂ ಹಾಕ್ತಿವಿ. ಇದ್ರ ಇಂಟರ್ನೆಲ್ಲ ಸ್ವಲ್ಪ ಹುಲ್ ಕಡಿಮೆ ಇರುತ್ತೆ, ಆದ್ರೂ ನೋಡುವಂತ ಈ ವರ್ಷ ಮಾಡಿದೀವಿ. ಇದಕ್ಕೆ ನಾವು ಸ್ವಲ್ಪ ರಾಸಾಯನಿಕ ಎಲ್ಲ ಹಾಕ್ಬೇಕಾಗುತ್ತೆ, ಯಾವ್ದು ಗೊಬ್ಬರಗಳು ಇಂಟರ್ನ್ಗೆ, ಇಂಟರ್ನ್ ತಳಿಗೆ ಸ್ಪ್ರೇ ಮಾಡ್ಬೇಕಾಗುತ್ತೆ. ನಾವು ಬಿಕೆಬಿಗೆ ಎಲ್ಲ ಆರ್ಗಾನಿಕ್, ಹೌದು, ಏನು ಹಾಕ್ತಿರ್ಲಿಲ್ಲ, ಬರೀ ಸಗಣಿ ಗೊಬ್ಬರ. ಇಲ್ಲಂದ್ರೆ ಜನ ಬಿಕೆಬಿಯನ್ನ ಎಷ್ಟು ವರ್ಷಗಳ ಕಾಲ ಇಟ್ಕೊಳ್ತಿರ್ಲಿಲ್ಲ ಅಲ್ವಾ? ಹೌದೌದು. ಈಗ ಹೊಸ ತಳಿಗಳೆಲ್ಲ ಭತ್ತನೆಲ್ಲ ಅಕ್ಕಿ ಚೆನ್ನಾಗಿರುತ್ತೆ, ಇಳುವರಿ ಜಾಸ್ತಿ, ಅಷ್ಟೇ ಅಷ್ಟೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು, ಇಳುವರಿನೂ ಬರುತ್ತೆ ಬಿಡಿ. ಬಟ್ ನಾವು ಈಗ ಮಾರೋಕೆ ಅಥವಾ ಇದು ಬಿಡ್ಬೇಕಂತ ಇಲ್ಲ, ನಮಗೆ ಒಳ್ಳೆ ಅಕ್ಕಿ ಬೇಕು, ನಮ್ದೇ ಅಕ್ಕಿ ಊಟ ಮಾಡಬೇಕು. ಹೌದು ಹೌದು. ಅದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ, ಎಲ್ಲರೂ ಬೈತಾರೆ. ನಮ್ಮ ಊರಲ್ಲಿ ಯಾರು ಗದ್ದೆ ಮಾಡೋದಿಲ್ಲ, ಕಾಡಾನೆಗಳದ್ದು ಬಹಳ ಇಷ್ಟೇ ವರ್ಷ ಎಲ್ಲ ನಾವು ಅರ್ಧ ಗದ್ದೆ ಕುಯ್ದೇ ಇಲ್ಲ. ಮನೇಲೆಲ್ಲ ಜಗಳ ಆಡ್ತಾರೆ, ಯಾಕೆ ಇಷ್ಟು ಲಾಸ್ ಆಗುತ್ತಲ್ಲ, ಎಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡ್ತೀಯಲ್ಲ. ನಾನು ಒಪ್ಪೋದಿಲ್ಲ, ಅದು ನೋಡುವ ಕಾಯ್ತೀವಿ, ಅದೇನಾದ್ರು ಮಾಡ್ತೀವಿ, ಆದ್ರೂ ನಮ್ದೇ ಅಕ್ಕಿ ಆಗ್ಬೇಕು, ನನಗೆ ನಮ್ದೇ ಆಗ್ಬೇಕು ಅಂತ. ಅದಕ್ಕೆ ಎಲ್ಲರೂ ಏನ್ ಮಾಡ್ತಾರೆ, ನಾನು ಈಗ ಅದನ್ನೇ ಪ್ರಚಾರ ಮಾಡಿದ್ರೆ ಆಚೆ ವರ್ಷ ನಾನು ಅರ್ಧ ಗದ್ದೆ ಕುಯ್ದಿಲ್ಲ, ಯಾಕೆ ಮಾಡೋದು ಅಂತ ಹೇಳುವಾಗ ಇನ್ನೊಬ್ಬನಿಗೆ ನಡುವೊಂದು ಹೌದು ಯಾಕೆ ನಡಬೇಕು ಅಂತ ಆಗ್ಬಿಡುತ್ತೆ. ಹೌದು ಹೌದು, ಆ ಭಾವನೆ ಬರಬಾರದು. ನಿಜ. ಆನೆಗಳು ಸಾಮಾನ್ಯವಾಗಿ ನಿಮ್ ಕಡೆಗೆ ಯಾವಾಗ ಬರ್ತವೆ, ದಾಂದ್ಲೆ ಯಾವಾಗ ಶುರು ಮಾಡಿ? ಸಮ್ಮರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಕಾಫಿ ತೋಟ ಎಲ್ಲ ಲಾಸ್ ಮಾಡುತ್ತೆ. ಅಲ್ಪಿನ ನೋಡ್ಕೊಂಡು ಈ ನಾಗರೊಳೆ 8 ಕಿಲೋಮೀಟರ್ ಬಾರ್ಡರ್, ಈ ಕಡೆ ಇರ್ಪು ಬೆಟ್ಟ ಮಂಚಳಿ ಕಿಂಚಳಿ ಆ ಕಡೆ ಎಲ್ಲ ಕುರ್ಚಿ ಗ್ರಾಮ ಅಂತೆಲ್ಲ ಬರುತ್ತೆ, ಅಲ್ಲೆಲ್ಲ ಗದ್ದೆ ನಡಕಾಗೋದೆಲ್ಲ ಬಿಟ್ಬಿಟ್ಟಿದಾರೆಪ್ಪ. ಈಗ ನಮ್ ಕಡೆನೂ ಅಷ್ಟೇ, ಇಲ್ಲಿ ಹಿಂಡು ಬರುತ್ತೆ, ಏನ್ ಮಾಡ್ತೀರಾ, ಏನ್ ಮಾಡಕ್ ಆಗಲ್ಲ, ಅವ್ರದ್ದು ವಂಶಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಫಾರೆಸ್ಟ್ ಅಲ್ಲಿ ಮೇನ್ ತ್ಯಾಗ ಬೆಳೆದು ಅವ್ರಿಗೂ ಫುಡ್ ಶಾರ್ಟೇಜ್. ಮತ್ತೆ ಈ ಗದ್ದೆ ಟೈಮ್ ಅಲ್ಲಿ ಬರುತ್ತೆ ನೋಡಿ, ಡಿಸೆಂಬರ್ ಹೊತ್ತಿಗೆ ಅದು ಹಣ್ಣಾಗೋ ಮೊದಲೇ ಒಳ್ಳೆ ಟೇಸ್ಟ್ ಇರುತ್ತೆ ಗದ್ದೆ, ಅದೊಂದು ಹಾಲು ಹಾಲಾಗಿರುತ್ತೆ, ಅದಕ್ಕೆ ಸ್ಮೆಲ್ ಹಿಡ್ಕೊಂಡ್ ಬರ್ತಾರೆ. ನಮಗೆ 10 ವರ್ಷದಿಂದ ಆನೆ ಕಟ್ಟ ಇದೆ ಸರ್. ಒಂದು ಸಲ ಒಂದು ಆನೆ ಈ ಕಡೆ ಬಂದ್ರೆ ಅವ್ರು ಇಯರ್ಲಿ ಅದೇ ರೂಟ್ ಅಲ್ಲಿ ಬರ್ತಾರೆ, ಅವ್ರು ದಾರಿ ಬಿಡೋಲ್ಲ. ಊರಲ್ಲಿ ಯಾರು ನಡೆದಿದ್ರೆ ನಮಗೆ ಕಾಡಂದಿ ಆನೆ ಅದು ಬಿಡಿ, ಇರಿಗಳ ಘಟ ಮತ್ತೆ ಗಿಣಿ ಪಕ್ಷಿ, ಅದಕ್ಕೆ ನಾನ್ ಮನೇಲಿ ಯಾವಾಗ ಸಮಾಜ ಮಾಡೋದು ಇದೆಲ್ಲ ಲೂಟಿ ಆಗೋಗ, ಅದಕ್ಕೆ 10% ಅವರಿಗೆ, ಅವರು ಬದುಕಬೇಕಲ್ಲ. ನಿಜ. ಈಗ 10 ಎಕರೆಯಲ್ಲಿ ನೀವು ಬೆಳಿತಿರಲ್ಲ, 16 ವರ್ಷಗಳಿಂದ ಆನೆಗಳದ್ದು ಹಂದಿದು ಮತ್ತಿನ್ನು ಗಿಣಿದು ಇಲಿದು ಅವೆಲ್ಲ ಇದಾವಲ್ಲ, ಒಂದು ಅಂದಾಜ್ ಇದ್ದೇ ಇರುತ್ತೆ ಎಷ್ಟು ಕೈ ತಪ್ಪಿ ಹೋಗುತ್ತಂತೆ, ಎಷ್ಟು ಆಗ್ಬಹುದು ತಮಗೆ ಈ ಪ್ರಾಣಿ ಪಕ್ಷಿಗಳೆಲ್ಲ ತಿಂದ್ರೆ? ಅದು ಕ್ಯಾಲ್ಕುಲೇಷನ್ ಏನ್ ಮಾಡಿಲ್ಲ, ಈಗ ವರ್ಷಕ್ಕೆ 10-20 ಕ್ವಿಂಟಲ್ ಬೆಳಿತೀವಿ ಅಂತ ಇಟ್ಕೊಳ್ಳಿ. ಅಲ್ಲ, ಈಗ 10 ಎಕರೆಯಲ್ಲಿ ಹೋದ ವರ್ಷ ಎಷ್ಟು ಸಿಕ್ತು, ಆಚೆ ವರ್ಷ ಎಷ್ಟು ಸಿಕ್ತು? ಹೋದ ವರ್ಷ ಇಲ್ಲ ಬಿಡಿ, ಬಹಳ ಕಡಿಮೆ ಆಯ್ತು. 10 ಎಕರೆಯಲ್ಲಿ ನೀವು 12 ಕ್ವಿಂಟಲ್ ಬರ್ತಾಗಿದೆ. ಓಹೋಹೋಹೋ. ಆಗ ಲಾಸ್ ಎಷ್ಟು ಅಂತ ಇಷ್ಟು ನೋಡ್ಕೊಳ್ಳಿ, ಟ್ರ್ಯಾಕ್ಟರ್ ಉಳುಮೆ ಮಾಡ್ತೀವಿ, ಟಿಲ್ಲರ್ ಇಟ್ಕೊಂಡಿದೀವಿ, ಮತ್ತೆ ಲೇಬರ್ ಕೂಲಿ ಎಲ್ಲ ಈಗ ಜಾಸ್ತಿ ಅಲ್ವಾ. ಬಟ್ 12 ಕ್ವಿಂಟಲ್ ಆದ್ರೂ ಹುಲ್ಲಲ್ಲಿ ಒಳ್ಳೆ ಪ್ರಾಫಿಟ್ ಬರುತ್ತೆ. ನಮ್ಮ ಎಮ್ಮೆಗಳಿಗೆ ಖರ್ಚು ಬಿಟ್ಟು ಒಂದು 2-3 ಸಾವಿರ ಸೇಲ್ ಮಾಡ್ತೀವಿ, 20 ರೂಪಾಯಿ ಪರ್ ಬಂಡಲ್ ಸಿಗುತ್ತೆ. ಆಚೆ ವರ್ಷ ಎಲ್ಲ 150, 140, 160 ಹೀಗೆ ಎವರೇಜ್ ಬರ್ತಾ ಇರುತ್ತೆ ಕ್ವಿಂಟಲ್. ಹೌದ್ರಾ? ಕಳೆದ ವರ್ಷ ಅದ ಏನ್ ಗೊತ್ತಿಲ್ಲ, ನ್ಯಾಚುರಲ್ ಕ್ಯಾಲಿಮಿಟಿ ಏನೋ, ಮತ್ತೆ ಆನೆಗಳು ಸ್ವಲ್ಪ ಹಾಳು ಮಾಡ್ತು, ಹಂದಿ ಹಾಳು ಮಾಡ್ತು, ಬಟ್ ಕದರು ಏನ್ ಹೇಳ್ತೀವಿ ನಾವು, ಅದು ಏನು ಬೀಜ ಎಲ್ಲ ದಾಟ್ ಆಗಿ ಏನೋ ಆಗ್ಲಿ, ಹಾಗಾಗಿ ಈ ವರ್ಷ ಚೇಂಜ್ ಮಾಡಿದೆ ನೋಡುವಂತ. ಅಂದ್ರೆ ಆನೆ ಹಂದಿ ಗಿಣಿ ಇಲಿ ಇಲಿದೆಲ್ಲ ಹಾವಳಿ ಇದ್ರು ನಿಮ್ಗೆ 120, 140, 160 ಕ್ವಿಂಟಲ್ ವರ್ಗೂ ಸಿಕ್ಕಿದೆ. ಹೌದು, ಹೋದ ವರ್ಷ ಕಡಿಮೆ ಆಗಿದೆ. ಬಹಳ ಕಡಿಮೆ ಅಂತ ಹೇಳಿದ್ರೆ ಅದು ಯಾರಿಗೆ ಹೇಳಂಗಿಲ್ಲ ಬಿಡಿ. ಅದೇ ಅಲ್ಲ, ಆದ್ರೂ ಕುತೂಹಲಕ್ಕೆ ಗಮನಿಸ್ತಾ ಇರ್ತಾರೆ ಎಷ್ಟು ತಗೊಂಡ್ರು ಏನ್ ಮಾಡಿದ್ರು. ಆಮೇಲೆ ಈ ಒಂದ್ಸಾರಿ ಸೋತ್ ಮೇಲೆ ಇನ್ನೊಂದ್ಸಾರಿ ಇನ್ನು ಮತ್ತೆ ಸೋಲ್ತೀವಿ ಅಂತೇನಿಲ್ಲ, ಭೂಮಿದು ಹಾಗೆ ಒಂದ್ಸಾರಿ ಕಡಿಮೆ ಇಳುವರಿ ಬಂತಂದ್ರೆ ಅದೇ ಕಡಿಮೆ ಇಳುವರಿ ಮುಂದುವರಿಯಲ್ಲ ಅಲ್ವಾ? ಹೌದು ಹೌದು. ಟಿಲ್ಲರ್ ಸ್ವಂತದ್ದು ಇಟ್ಕೊಂಡಿದ್ರಿ ಅಲ್ವಾ? ಟಿಲ್ಲರ್ 40 ವರ್ಷದಿಂದ ಫಸ್ಟ್ ಟಿಲ್ಲರ್ ಬರುವಾಗ ಊರಿಗೆ ನಾನು ತಂದೆ. ಓಹೋ. ಟ್ರ್ಯಾಕ್ಟರ್ ಇದೆಯಾ? ಟ್ರ್ಯಾಕ್ಟರ್ ಇಲ್ಲ, ಅದು ಮಾತ್ರ ಬಾಡಿಗೆ. ಅದೆಲ್ಲ ಮೇಂಟೈನ್ ಮಾಡಕ್ ಕಷ್ಟ, ಡ್ರೈವರ್ ಬಾಡಿಗೆ ಬೇಕಾದ್ರೂ ಸಿಗುತ್ತೆ. ಮೊದಲೆಲ್ಲ ನಾನೇ ಉಳುಮೆ ಮಾಡ್ತಾ. ಹೌದ್ರಾ? ಮುಂಗಾರಿಯೇ ಪ್ರಧಾನವಾದ ಹಂಗಾಮು ನಿಮಗೆ ಭತ್ತ ಬೆಳಿಲಿಕ್ಕೆ ಅಲ್ವಾ? ಹೌದು. ಅದಕ್ಕೆ ಪೂರ್ವಕವಾಗಿ ನೀವು ಎಮ್ಮೆಗಳನ್ನ ಸಕ್ಕಂತ ಬಂದಿದ್ರಿ. ನೀವು ಚಿಕ್ಕವರಿದ್ದಾಗಲಿಂದ ಎಮ್ಮೆಗಳಿದಾವ ಅಥವಾ? ಅದೇ ನಾನು ಹೇಳಿದಲ್ಲ, ನಮ್ ತಾತಂದ ಎಡ್ವಯಸು. ನಾವು ಗೂಡೆ ಅಂತ ಹೇಳ್ತೀವಿ ಭತ್ತದ ಗಣಜಕ್ಕೆ, ಸ್ಟೋರ್ ಮಾಡೋದಕ್ಕೆ. ಅದರಲ್ಲಿ ಭತ್ತ ಇರಬೇಕು, ಕುಡಿಕೆಯಲ್ಲಿ ಮೊಸರು ಹಾಲು ಇರಬೇಕು, ಭರಣಿಯಲ್ಲಿ ಬೆಣ್ಣೆ ಇರಬೇಕು. ಆ ಮನೆ ಸ್ವರ್ಗ ಅಂತ. ಓಹೋ, ಇನ್ನೊಂದ್ಸಾರಿ ಹೇಳಿ ನಮ್ಮ ಶ್ರೋತೃಗಳಿಗೆ ಗೊತ್ತಾಗ್ಲಿ. ಭತ್ತದ ಕಣಜದಲ್ಲಿ ಭತ್ತ ಇರಬೇಕು ಮನೆಯಲ್ಲಿ. ಅವಾಗೆಲ್ಲ ಮಣ್ಣಿನ ಪಾತ್ರೆಗಳೆಲ್ಲ, ಕುಡಿಕೆಯಲ್ಲಿ ಹಾಲು ಇರಬೇಕು, ಭರಣಿಯಲ್ಲಿ ಬೆಣ್ಣೆ ಇರ್ಬೇಕಂತ. ಊಟಕ್ಕೆ ತುಪ್ಪ ಅಥವಾ ಬೆಣ್ಣೆ, ಹಾಲು, ಮೊಸರು, ಇದಿಷ್ಟು ಆ ಮನೇಲಿ ಇದ್ರೆ ಆ ಮನೆ ಸ್ವರ್ಗ ಅಂತ. ಅಂದ್ರೆ ಆರೋಗ್ಯ ಚೆನ್ನಾಗಿತ್ತಂದ್ರೆ ಇನ್ನೇನ್ ಬೇಕು ಅಲ್ವಾ? ಆರೋಗ್ಯ ಚೆನ್ನಾಗಿದ್ರೆ ದುಡಿಬಹುದಲ್ಲ, ಅದೇ ಅವ್ರದ್ದು ಪಾಲಿಸಿ. ಹಾಗೆ ನಿಜ ನಿಜ ನೋಡಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳೋನು ದುಡಿತಾನೆ, ಆರೋಗ್ಯ ಇಲ್ಲದವನು ಸಮರಿ ಆಗ್ತಾನೆ. ಹೌದು. ನೀವು ಚಿಕ್ಕವರಿದ್ದಾಗ್ಲಿಂದ ಎಷ್ಟು ಎಮ್ಮೆಗಳನ್ನ ಸಾಕೊಂಡು ಬಂದಿದ್ದೀರಿ, ಈಗ ಎಷ್ಟಿದಾವೆ? ಆವಾಗೆಲ್ಲ ಕಾಫಿ ತೋಟ ಎಲ್ಲ ಕಡಿಮೆ ಇಲ್ಲ ಸರ್, ಬೇಕಾದಷ್ಟು ಮೇಯಿಸಕ್ಕೆ ಜಾಗ ಅಲ್ವಾ, 50-60 ರಾಷ್ಟ್ರಗಳು ಇರ್ತಾ ಇದ್ವು. ಅದೇ ನಮ್ ತಾತಂದ್ರ ನಮ್ ತಂದೆ ಹತ್ರ ಎಲ್ಲ ಖಾಲಿ ಜಾಗ ತೋಟ ಮಾಡಿದ್ಮೇಲೆ ಸಾಕಕ್ಕೆ ಕಷ್ಟ ಅಂತ ಹೇಳಿ, ಆದ್ರೂ ನಾವು ಹಸಗಳನ್ನೆಲ್ಲ ಚೇಂಜ್ ಮಾಡಿ ಎಮ್ಮೆಗಳನ್ನ ಮಾಡುದು. ಈಗ ಸುಮಾರು ಒಂದು 20 ವರ್ಷದಿಂದ ಎಮ್ಮೆಗಳು ಮಾಡ್ಬಿಟ್ಟಿದ್ವಿ. ಯಾಕೆಂತ ಹೇಳಿದ್ರೆ ದನಗಳೆಲ್ಲ ಈ ತೋಟಕ್ಕೆ ಓಡೋದು ಮೇಯಿಸ ಕಷ್ಟ. ಮಿಸ್ಸಸ್ದು ಮಾವಂದು ಸ್ವಲ್ಪ ಒಂದು 15 ಎಕರೆ ಗದ್ದೆ, ಒಂದ್ ಸ್ವಲ್ಪ ಒಂದ್ 50 ಎಕರೆ ಜಾಗ ಇತ್ತು, ಅದೆಲ್ಲ ತೋಟ ಮಾಡ್ಕೊತಿದ್ದೀನಿ. ಅಲ್ಲೆಲ್ಲ ಅಣೆಕಟ್ಟ ಏನ್ ಮಾಡಂಗಿಲ್ಲ, ಸೊ ಎಮ್ಮೆಗಳನ್ನ ಅಲ್ಲಿಗೆ ಹೊಡಿತೀವಿ. ಒಂದ್ ಎಕರೆದು ಒಂದ್ ದೊಡ್ಡ ಕೆರೆ ಮಾಡಿದೀವಿ, ಎಮ್ಮೆಗಳು ಅಲ್ಲಿ ಮೇಯ್ತವೆ, ದಿವಸಕ್ಕೆ 3 ಸಲ ಸ್ನಾನ ಮಾಡಿಸ್ತಾರೆ. ಅದಕ್ಕೊಬ್ಬನು ಬಿಟ್ಟಿದೀವಿ. ಮನೆ ಖರ್ಚಿಗೆ ನಮಗೆ 5-6 ಲೀಟರ್ ಹಾಲು ಬೇಕು, ಬೆಣ್ಣೆ ಬೇಕು, ತುಪ್ಪನು ಬೇಕು. ನಿಮ್ಮ ಮನೆಯಿಂದ ಎಮ್ಮೆ ಮೇಯ್ಸ್ಲಿಕ್ಕೆ ಜಾಗ ಎಷ್ಟು ದೂರ ಆಗುತ್ತೆ? 1.5 ಕಿಲೋಮೀಟರ್. ಹತ್ರನೇ, ತೊಂದ್ರಿಲ್ಲ. ಎಮ್ಮೆ ಆರಾಮಾಗಿ ಮೇಯ್ತವೆ, ಆಮೇಲೆ ಈಜಾಡಿಕೊಂಡು ಸುಖವಾಗಿ ಮತ್ತೆ ವಾಪಸ್. ಶಿಸ್ತು ಬದ್ದ ಅಂತ ಹೇಳಿದ್ರೆ ನಗಾಡ್ತಾರೆ ಅಲ್ಲಿ ಊರವರು. ಬೆಳಿಗ್ಗೆ ಹೋದಾಗೆ ನೀರ್ ಕುಡಿದು ಸ್ವಲ್ಪ ಮೇಯ್ದಾದ್ಮೇಲೆ 11 ಗಂಟೆಗೆ ಸ್ನಾನ ಮಾಡ್ತಾರೆ ಎಲ್ಲ. ಆಮೇಲೆ ಬಂದು ಮಲಗ್ತಾರೆ ಎಮ್ಮೆಗಳು ಆ ಏರಿ ಮೇಲೆ, ಮರ ಎಲ್ಲ ಬೆಳೆಸಿದ್ವಿ. ಎದ್ದ ಮೇಲೆ ಪುನಃ ಬಂದು ಒಂದು ಸ್ನಾನ ಮಾಡಿ ಆಮೇಲೆ ಮೇಯ್ತಾರೆ. ಎರಡು ಸಲ ಮಾಡೋದಿದೆ, 3 ಸಲ ಸ್ನಾನ ಮಾಡೋದಿದೆ ಎಮ್ಮೆಗಳು. 4 ಗಂಟೆಗೆ ಅವ್ರ ಟೈಮ್ ಆಗಿರುತ್ತೆ, ದನಕಾಯ ನೋಡಲ್ಲ, ಸೀದಾ ಹತ್ತಿ ಬರೋದೆ. ಶಿಸ್ತು ನೋಡಿ, ವೇಳಾಪಟ್ಟಿಯನ್ನ ನಿಗದಿ ಮಾಡ್ಕೊಂಡ್ಬಿಟ್ಟಿದಾವೆ ಅಲ್ವಾ? ಹೌದೌದೌದು. ಸಗಣಿ ಹಸುಗಳಿಗಿಂತ ಹೆಚ್ಚು ಸಿಗುತ್ತಂತ ಹೇಳ್ತಾರೆ ಎಮ್ಮೆಗಳಿಂದ ಅಲ್ವಾ? ಸಗಣಿಯು ಹೆಚ್ಚು ಸಿಗುತ್ತೆ, ಮತ್ತೆ ನಾಡ ಪರವಾಗಿಲ್ಲ. ನಮ್ಮ ಈಗಿಂದ ಜರ್ಸಿ ಗಿರ್ಸಿ ಎಲ್ಲ ಫೀಡ್ ಕೊಟ್ಟು ಆ ಸಗಣಿ ಎಲ್ಲ ಪರ್ಸೆಂಟೇಜ್ ಬಹಳ ಕಡಿಮೆ ಇರುತ್ತೆ. ಈ ಎಮ್ಮೆಗಳ ಸಗಣಿ ಒಂದು ಬುಕ್ಕೆ ಹಾಕುವಲ್ಲಿ ಅದು 4 ಬುಕ್ಕೆ ಹಾಕಿದ್ರು ಅಷ್ಟು ಚೆನ್ನಾಗಿ ಬರೋಲ್ಲ, ಅಷ್ಟು ಫರ್ಟಿಲಿಟಿ ಇರುತ್ತೆ ಅದರಲ್ಲಿ. ಬಳಕೆ ಮಾಡ್ಕೊಂಡು ನೋಡಿದಿರಿ ನೀವು ಅಲ್ವಾ? ಹೌದೌದೌದು. ಮತ್ತೆ ಸಗಣಿ ಗುಂಡಿಗೆ ಸೊಪ್ಪು ಅದು ಇದೆಲ್ಲ ಹಾಕ್ತೀವಿ, ಕಂಪೋಸ್ಟ್ ಆಗುತ್ತೆ. ಹೌದು. ಸಗಣಿ ಗೊಬ್ಬರನ ನೀವು ಗದ್ದೆಗೆ ಉಪಯೋಗಿಸ್ಕೊಳ್ತೀರಾ, ತೋಟಕ್ಕೂ ಉಪಯೋಗ ಮಾಡ್ಕೊಳ್ತೀರಾ? ಇಲ್ಲ ಇಲ್ಲ, ಗದ್ದೆಗೆ ಫಸ್ಟ್ ಪ್ರಿಫರೆನ್ಸ್. ಮನೇಲಿ ಮಿಸಸ್ ಜಗಳಾಡ್ತಾರೆ, ತೋಟಕ್ಕೂ ಗದ್ದೆಗೆ ಹಾಕಿ ಈ ತರ ನಷ್ಟ ಆಗುತ್ತಲ್ಲ, ನಿನಗೆ ಗದ್ದೆ ಬಿಡಕ್ ಆಗೋದಿಲ್ಲ, ಬರೋಷ್ಟು ಬರಲಿ. ಇಲ್ಲ, ನಂದು ಪ್ರಿಫರೆನ್ಸ್ ಫಸ್ಟ್ ಗದ್ದೆಗೆ, ಬಾಕಿ ಮಿಕ್ಕಿದ್ದು ತೋಟಕ್ಕೆ. ಸಾವಯವ ಭತ್ತ ಅಂತ ಅದೇ ತರ ಊಟ ಮಾಡಿ ಮಾಡಿ ಅದ್ರದ್ದು ಟೇಸ್ಟೇ ಒಂಥರ ಬೇರೆ ಇರುತ್ತೆ. ಹೌದು. ನಾವು ಬೆಳೆದದ್ದು ಮತ್ತೆ ರುಚಿಯಾಗಿರೋದನ್ನ ನಾವು ಪಡಿಬೇಕಾದ್ರೆ ಸ್ವಲ್ಪ ದುಡ್ಡು ಖರ್ಚಾದ್ರೂ ಚಿಂತಿಲ್ಲ, ಒಂದು ಅಭಿಮಾನ, ಸಂತೋಷ. ನೀವು ಉಪಯೋಗಿಸ್ಕೊಂಡು ನಿಮ್ಮ ಆತ್ಮೀಯರಿಗೆ ಅವ್ರಿಗೆಲ್ಲ ಕೊಟ್ಟು ಆಮೇಲೆ ಮಾರಾಟನೂ ಮಾಡ್ತೀರಿ ಭತ್ತವನ್ನಲ್ವಾ? ನಾವು ಮಾರಾಟ ಮಾಡೋದಿಲ್ಲ. ಹೌದು, ಭತ್ತ ಮಾರಾಟ ಮಾಡೋದಿಲ್ವಾ? ಅದೇ ಸ್ವಲ್ಪ ಎಲ್ಲಾದ್ರೂ ಲಾಸ್ಟ್ ಅಲ್ಲಿ ಮಾಡ್ತೀವಿ. ಅದಕ್ಕೂ ಒಂದು ನಮ್ ತಂದೆ ಹೇಳ್ಕೊಟ್ರು, 1960-61 ಬರ ಬಂದಿತ್ತು ಈ ಕಡೆ. 80% ಜನ ಪಾಪ ನೆಟ್ಟ ಗದ್ದೆ ಕುಯ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಒಣಗೋಯ್ತು. ನಮಗೂ ಅಷ್ಟೇ, ಈ 10 ಎಕರೆಯಲ್ಲಿ ಒಂದು 2 ಎಕರೆನೋ ಸಿಕ್ತ ಅಷ್ಟೇ. ನಮ್ದೆಲ್ಲ ನೀರಾವರಿ ಇಲ್ಲ, ಮಳೆ ಆಶ್ರಿತ, ಕುಯ್ದೇ ಇಲ್ಲ ಪಾಪ. ಆವಾಗ ಜನ ಅನ್ನಕ್ಕೆ ಅದೇ ಇರೋರು ಕೊಡೋಲ್ಲ, ಅವ್ರು ಇವ್ರನ್ನ ಕಾಡೋದು ಬೇಡೋದು. ಸೊ ನಮಗೂ ಸ್ವಲ್ಪ ಲೇಬರ್ ಗಳೆಲ್ಲ ಇದ್ರು, ಸಾಕಾಗುತ್ತಿರಲಿಲ್ಲಂತೆ. ಆಗ ತಂದೆಯವರು ಯಾರೋ ಈ ಬೆಳೆದವರು ನಮ್ಮನ್ನ ಕೇಳುವಾಗ ಏನೋ ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ರು. ಬಹಳ ಬೇಸರಿಕೆ ಆಗು. ಮಾರನೇ ವರ್ಷ ಒಳ್ಳೆ ಮಳೆಗಾಲ ಆಯ್ತು. ಆಮೇಲೆ ನಾವೆಲ್ಲ ಮೆದಟ್ಟಿ ಬರುವಾಗ ಅವಾಗ ಹೇಳಿದ್ರು ತಂದೆಯವರು, ನೋಡಪ್ಪ ಫಸ್ಟ್ ಎಷ್ಟಾದ್ರೂ ಬೆಳೆಸಿ ಇನ್ನೊಂದು ಫಸಲು ಬರೋ ತನಕ ಅದನ್ನ ಮಾರೋದು ಬೇಡ. ಅಷ್ಟು ಎಕ್ಸಸ್ ಇದ್ರೆ ಬೇಕಾದ್ರೆ ಸ್ವಲ್ಪ ಕೊಡಿ. ಆ ಕಣಜ ಯಾವಾಗ್ಲೂ ಅಷ್ಟೇ ಇರಬೇಕು, ನ್ಯಾಚುರಲ್ ಹೇಗೆ ಅಂತ ಹೇಳಕ್ ಆಗೋದಿಲ್ಲ. ಬರ ಬಂದ್ರೆ ಇನ್ನೊಬ್ಬರ ಮನೆ ಭಿಕ್ಷೆಗೆ ಹೋಗೋದು ಬೇಡ, ಆ ಪಾಲಿಸಿ ಉಳಿಸ್ಕೊಳ್ಳಿ ಅಂತ ಅದನ್ನ ಉಳಿಸ್ಕೊಂಡಿದ್ದೀವಿ ನಾವು. ಈ ವರ್ಷದ ಭತ್ತ ಇನ್ನೊಂದ್ ವರ್ಷದ ಭತ್ತ ಗದ್ದೆಯಿಂದ ಕಣಕ್ ಬಂದು ಅದು ಕ್ಲೀನ್ ಆಗುವಾಗ ಎಕ್ಸಸ್ ಇದ್ರು ನಾವು ಮಾರೋದಿಲ್ಲ. ಯಾರಾದ್ರೂ ಸ್ವಲ್ಪ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಕೇಳ್ತಾರೆ ಕೊಡಪ್ಪ ಅಂತ, ಅವಾಗ ಯಾರಾದ್ರೂ ಕೊಡ್ತೀವಿ. ಈಗಲೂ ಈಗ ನಾವು ಲಾಸ್ಟ್ ಇಯರ್ ಭತ್ತನೇ ಊಟ ಮಾಡ್ತಾ ಇರೋದು. ಈ ಹೊಸ ಭತ್ತ ಇನ್ನೂ ಮುಟ್ಟಿಯಲ್ಲ. ಬಿಕೆಬಿ ಎಲ್ಲ ನಾವು 3 ವರ್ಷ ಇಟ್ಟಿದೀವಿ. ಒಟ್ಟಾರೆ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಭತ್ತವನ್ನ ಸ್ವೀಕರಿಸಿಕೊಂಡು ಬೆಳೀತಾ ಬಂದಿದ್ರಿ. ಒಂಥರ ಅದನ್ನ ಬಿಡ್ಲಿಕ್ಕೆ ಆಗೇ ಇಲ್ಲ, ಬಿಡೋದು ಅಷ್ಟು ಸುಲಭ ಇಲ್ಲ ಅಲ್ವಾ? ಸಗಣಿ ಗೊಬ್ಬರ ಅಲ್ದಲನೆ ಇನ್ನು ಬೇರೆ ರಾಸಾಯನಿಕ ಗೊಬ್ಬರ ಅದನ್ನ ಉಪಯೋಗಿಸ್ಕೊಂಡಿದೀರ? ಅದೇ ನಾ ಬಿಕೆಬಿ ಬೆಳೆಯಾಗ ಉಪಯೋಗಿಸ್ತಿರ್ಲಿಲ್ಲ. ಈ ವರ್ಷ ಅದೇ ಹೇಳದಲ್ಲ, ಇಂಟರ್ನಿಗೆ ಲೈಟ್ ಆಗಿ ಕೊಟ್ಟಿದ್ದೀನಿ ಎಕರೆಗೆ ಒಂದ್ 25 ಕೆಜಿ. ಅದಕ್ಕೆ ಕೊಡ್ಲೇಬೇಕಂತ ಬಿಕೆಬಿಕೆಲ್ಲ ಶಿಫಾರ್ಸ್ ಮಾಡ್ತಾರ. ಹಾಗೆ ಹಾಗೆ ಮನಸಿಲ್ದಲನ ಮನಸಿಲ್ದಲನೆ ರಾಸಾಯನಿಕ ಗೊಬ್ಬರವನ್ನ ಕೊಟ್ಟಿದ್ದೀರಿ, ಸರಿ ಅಲ್ವಾ? ಹೌದೌದ. ಈ ಆನೆಗಳು ಮತ್ತೆ ಬೇರೆ ಬೇರೆ ಪ್ರಾಣಿಗಳು, ಹಂದಿಗಳು ಇವೆಲ್ಲ ಬಂದು ತಿನ್ಕೊಂಡು ಹೋದ್ರು ಹುಲ್ಲು ಸಿಕ್ಕೇ ಸಿಗುತ್ತ ಅಂತ ಹೇಳ್ತೀರಾ? ಇಲ್ಲ, ಆನೆ ತುಳಿದ್ರೆ ಹುಲ್ಲು ಹೋಗುತ್ತೆ. ಗುಂಪಾಗಿ ಬಂದ್ರೆ ಕುಯ್ಲಿಕ್ಕೆ ಆಗೋದಿಲ್ಲ, ನಾವ್ ಹಾಗೆ ಬಿಟ್ಬಿಟ್ಟಿದ್ದು. ಕಾಫಿ ರೋಬಸ್ಟಾ, ಅರೇಬಿಕಾ ಮತ್ತ್ ಕಾಳು ಮೆಣಸು ಈ ಕಡೆ ಇಲ್ಲ ಸರ್, ಎಲ್ಲ ರೋಬಸ್ಟಾನೆ. ಕಾಫಿ ಎಷ್ಟು ಬರ್ತಾ ಇದೆ, ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ಕಾಳು ಮೆಣಸು ಎಲ್ಲ ಹಾಳಾಗಿದೆ, ಸುಮಾರು 40-50 ಕ್ವಿಂಟಲ್ ಎಲ್ಲ ಕುಯ್ತಾ ಇದ್ದು, ಈಗೆಲ್ಲ ಬಂದು 20-25 ತಲುಪಿದೀವಿ. ಕಾಫಿ ಸಾಧಾರಣ 800-1,000 ಬ್ಯಾಗ್ ತನಕ ಸಿಗುತ್ತೆ. ಇರಿಗೇಷನ್ ಮಾಡ್ತೀವಿ ಕೆರೆಯಲ್ಲಿ. ಕಾಫಿಯೇ ನಿಮಗೆ ಒಂದ್ ರೀತಿಯ ಹಣಕಾಸಿನ ಬೆಳೆ? ಹೌದು. ಈಗ ಕಾಳು ಮೆಣಸು ಹೋದ ವರ್ಷ ಆಚೆ ವರ್ಷ ಎಷ್ಟು ಬಂದಂಗಾಯ್ತು? ಎವರೇಜ್ 40-50 ಕ್ವಿಂಟಲ್ ಕುಯ್ತಿತ್ತು, ಈಗ ಬಂದು 20-25 ತಲುಪಿದೀವಿ. ನಾವು ರಾಸಾಯನಿಕ ಹೊಡೆಯುತ್ತಿಲ್ಲ, ಅದಕ್ಕೆ ಬರೋ ದ್ರಾವಣ ಯಾವ್ದು ಹೊಡೆಯಲ್ವಾ? ಯಾವ್ದು ಹೊಡೆಯಲ್ಲ. ಈಗ ಅಕ್ಕಪಕ್ಕ ತೋಟದವರೆಲ್ಲ ಎಷ್ಟೆಷ್ಟೋ ಹೊಡಿತಾರೆ, ನನಗಿಂತ ಜಾಸ್ತಿ ಹೋಗ್ತಾ ಇದೆ. ಬೋರ್ಡ್ ಬಳಸ್ತಲನೆ ಮತ್ತೆ ಈ ಕೊಳೆ ರೋಗ ಅಥವಾ ಬೇರೆ ಸಮಸ್ಯೆ ಹೇಗೆ ನಿಭಾಯಿಸ್ತಾರೆ? ಅದು ನ್ಯಾಚುರಲ್ ಆಗಿ ಹೋಗುತ್ತೆ, ಬಟ್ ಇರುವ ಬೆಳೆಗಳು ಚೆನ್ನಾಗಿದೆ. ಈ ವರ್ಷ ಸ್ವಲ್ಪ ಒಳ್ಳೆ ಫಸಲು ಇದೆ. ಕೆಲವೊಬ್ರು ಬೂದಿ ಬಳಸೋದಿದೆ, ಕೆಲವೊಬ್ರು ಸಗಣಿ ಗೊಬ್ಬರ ಟ್ರೈಕೋಡರ್ಮಾ ಈ ತರ ಹಾಕೋದಿದೆ. ಸುತ್ತಮುತ್ತ ತೋಟದವರು ಅಡ್ರೆಸ್ ಮಾಡ್ತಾರೆ. ನಾನು ಹೇಳ್ತೀನಿ, ನೀವು ಅಷ್ಟು ಖರ್ಚು ಮಾಡಿ ಬೆಳೆಯೇ ಇಲ್ಲ ಅಂತ. ನೀವೇನು ವಿಶೇಷ ಉಪಚಾರ ಏನ್ ಮಾಡಲ್ಲ ಕಾಳು ಮೆಣಸಿಗೆ? ಯಾವ್ದಿಲ್ಲ, ಗೊಬ್ಬರ ಹಾಕುವಾಗ ಸ್ವಲ್ಪ ರಾಸಾಯನಿಕ ಹಾಕೊಡ್ತೀವಿ ಲೈಟ್ ಆಗಿ. ಇನ್ನ ಮನೆ ಹತ್ರ ಇರೋದಕ್ಕೆಲ್ಲ ಮಿಸಸ್ ಸಗಣಿ ಎಲ್ಲ ಸ್ವಲ್ಪ ಹಾಕ್ಸಿರ್ತಾಳೆ. ಅಲ್ಲಿ ಚೆನ್ನಾಗಿದ್ಯಾ ಬಳ್ಳಿ? ಇಲ್ಲ ಸರ್, ಅದು ಹೋಗ್ತಾ ಇದೆ ನೋಡಿ. ಅದು ಅತಿ ಶೀತಕ್ಕೆ ಎಲ್ಲಿದ್ರು ಹೋಗ್ಬಿಡುತ್ತಲ್ವಾ? ಹೌದು. ಮತ್ತೆ ಎಲ್ಲ ಒಂದು ಅಪ್ ಅಂಡ್ ಡೌನ್ ಇದ್ದೆ, ಹಾಗೆ ಬಿಡಬಾರ್ದು, ಪ್ರಯತ್ನ ಮಾಡ್ತಾ ಹೋಗೋದು. ನಿಮ್ಮ ಶ್ರೀಮತಿ ಅವರ ಹೆಸರು ಏನಂದ್ರಿ? ಕಸ್ತೂರಿ ಅಂತ. ಅಮ್ಮನ ಹೆಸರು? ಅಮ್ಮನ ಹೆಸರು ಕಾವೇರಮ್ಮ. ನಿಮ್ಮ ಶ್ರೀಮತಿ ಅವರ ಪಾತ್ರ ಹೇಗಿದೆ ನಿಮ್ಮ ಕೆಲಸಗಳಲ್ಲಿ? ಅದಲ್ಲ, ಓ ಅವಳು ನನಗಿಂತ ಜಾಸ್ತಿ. ಮೊದಲೆಲ್ಲ ಬಹಳ ಇತ್ತು, ಈಗ ಇದೆಲ್ಲ ಆದ್ಮೇಲೆ ಬರಕ್ಕಾಗಲ್ಲ. ತೋಟದಲ್ಲಿ ಬಹಳ ಇಂಟ್ರೆಸ್ಟ್, ಸರಿ ಮಾಡೋದು ಅದು ಇದೆಲ್ಲ ಅವಳೇ ಮಾಡ್ತಾ ಇದ್ರು. ಅವಳು ಗ್ರಾಜುಯೇಷನ್ ಮಾಡಿದಾಳೆ, ಕೃಷಿ ಅಂತ ಹೇಳಿದ್ರೆ ಭಯಂಕರ ಇದೆ. ನಾವು ಬಿಡ್ತಾ ಇಲ್ಲ, ಆದ್ರೂ ಬಿಡೋದಿಲ್ಲ. ಯಾವಾಗ ನೋಡಿದ್ರು ಕೊಟ್ಟಿಗೆ ಎತ್ತ, ಬೆಳಿಗ್ಗೆ ಒಂದು ಕೊಟ್ಟು ತೊಳಸಿ ಎಲ್ಲ ಕ್ಲೀನ್ ಮಾಡಿ ಕರಗಳನ್ನೆಲ್ಲ ಸ್ನಾನ ಮಾಡಿಸಿ 2-3 ಟೈಮ್ಸ್ ಅವ್ರದ್ದು ಹಚ್ಚಾರ. ಆತರ ಒಂಥರ ಮಮತೆ ಇದೆಯಲ್ಲ, ಅಷ್ಟು ಸುಲಭವಾಗಿ ಸೃಷ್ಟಿ ಮಾಡಕ್ಕಾಗಲ್ಲ, ಅದ್ ಮುಂದುವರ್ಸ್ಕೊಂಡು ಹೋಗೋದು ಅಷ್ಟೇನ್ ಕಷ್ಟ ಅಲ್ಲ. ನಿಮ್ಮ ತಂದೆಯವ್ರ ಹೆಸರು ಏನಂದ್ರಿ? ಮಾಚೇಯ ಗಪ್ಪು ಅಂತ. ಚೆನ್ನಾಗಿ ಬಾಳಿದ್ರು, ಮನೆತನವನ್ನ ಬೆಳೆಸಿದಾರೆ ಅಲ್ವಾ? ಹೌದೌದು. ತಂದೆ ತಾಯಿ ಇಬ್ರು ಇಲ್ಲ ಈಗ ಕೊಡಗಿನಲ್ಲಿ. 80% ಪ್ರತಿಯೊಬ್ಬರಿಗೂ ಗದ್ದೆ ಇದೆ. ಅದು ಈಗ 60-50% ಬಂದಿದೆ. ಅವರು ಗದ್ದೆಯಲ್ಲಿ ಈಗ ಅಡಿಕೆನೋ ಅದು ಇದು ಹಾಕಿ ಈ ಕಾಲುವೆಗಳು ಬಡಿದು ಎಲ್ಲ ಬಸಿದು ಹೋಗ್ತಾ ಇದೆ ಅಂತರ್ಜಲ. ಕೊಡಗಲ್ಲಿ ಮೊದಲು ಎಲ್ರು ಗದ್ದೆ ನೆಡುವಾಗ 6 ತಿಂಗಳು ನೀರು ನಿತ್ಯ ಇರುತ್ತೆ, ಅಂತರ್ಜಲ ಮಟ್ಟ ಮೇಲ್ಗಡೆ ಇತ್ತು. ಇವಾಗ ಎಲ್ಲಿ ಗದ್ದೆ ಪಾಳು ಬಿಟ್ರು ಪರವಾಗಿಲ್ಲ, ಎಲ್ಲ ಈ ಅಡಿಕೆ ಹಾಕುವಾಗ ಕಾಲುವೆ ಹೊಡೆಯುವಾಗ ಅದು ಬಸಿಯುತ್ತೆ ನೋಡಿ. ಈ ಕೊಡಗಿನಲ್ಲಿ ಅಂತರ್ಜಲ ಮಟ್ಟ ಬಹಳ ಇಳಿದೋಗಿದೆ. ಒಂದು ಬೋರ್ವೆಲ್ ಹಾಕಿ 2-3 ವರ್ಷದಲ್ಲಿ ನೀರು ಸಿಗೋದಿಲ್ಲ, ಬಾವಿ ಬತ್ತೋಗು. ಇದು ಈ ಅಂತರ್ಜಲ ಸಮಸ್ಯೆ. ಈಗ ಅದನ್ನು ತಿದ್ದಕ್ಕಾಗೋದಿಲ್ಲ ಬಿಡಿ, ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಅಟ್ ಲೀಸ್ಟ್ ಅವರವರ 1 ಎಕರೆಯಿಂದ ಹಿಡಿದು 40-50 ಎಕರೆ ಗದ್ದೆ ಇರುವವರು ಇದ್ದಾರೆ. ಅದರ ಒಂದು 10% or 5% ಒಂದು ಗದ್ದೆನ ಅವರ ಊಟಕ್ಕೆ, ಈಗೆಲ್ಲ ಯಾಂತ್ರಿಕತೆ ಇದೆ, ಅವ್ರು ಬೆಳೆಸ್ಕೊಂಡ್ರೆ ಆಹಾರ ಸಮಸ್ಯೆನು ನೀಗುತ್ತೆ, ಅವ್ರಿಗೂ ಒಳ್ಳೆ ಅಕ್ಕಿ ಸಿಗುತ್ತೆ, ರಾಜ್ಯದ ರಾಷ್ಟ್ರ ಮಟ್ಟದ ಆಹಾರ ಸಮಸ್ಯೆನು ಉಳಿಯುತ್ತೆ ಅಂತ ನಂದೊಂದು ಅನಿಸಿಕೆ. ಒಳ್ಳೆ ಮಾತು. ಬಹಳ ಸಂತೋಷ ಆಯ್ತು ಸುಬ್ರಹ್ಮಣ್ಯವರೇ, ಭತ್ತದ ಕೃಷಿಯ ಕುರಿತಂತೆ ಅನುಭವಗಳನ್ನ ಹಂಚಿಕೊಂಡ್ರಿ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಶುಭವಾಗಲಿ, ನಮಸ್ಕಾರ. ತುಂಬಾ ಧನ್ಯವಾದಗಳು. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಪ್ರತಿಭಾವಂತ ಕಲಾವಿದರಾದ ಮಾಧವ ಚೆಂಬು ಅವರೊಡನೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಲರಿಗೆ ನಮಸ್ಕಾರ. ನಾನು ಚಾರುಲತಾ ಸೋಮಲ್, ಜಿಲ್ಲಾಧಿಕಾರಿ ಕೊಡಗು ಜಿಲ್ಲೆ. ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಜನವರಿಯಲ್ಲಿ ಪ್ರಾರಂಭ ಆಗಿರುವ ಲಸಿಕೆ ಕಾರ್ಯಕ್ರಮ ಇವತ್ತಿನ ಡೇಟಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆ ಎರಡನೇ ಸ್ಥಾನದಲ್ಲಿ ಇದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸುಮಾರು 400,000 ಡೋಸಸ್ ಇದೆ. ಮೊದಲೇ ಲಸಿಕೆ ಡೋಸ್ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ 86.64% ನಮ್ಮ ಜಿಲ್ಲೆಯಲ್ಲಿ ಇವಾಗ ಸಾಧನೆ ಮಾಡಿದ್ದೀವಿ. 100% ಫಸ್ಟ್ ಡೋಸ್ ಲಸಿಕೆ ನಮ್ಮ ಜಿಲ್ಲೆಯಲ್ಲಿ ಅಚೀವ್ ಮಾಡಲಿಕ್ಕೆ ಇನ್ನೂ 55,000 ಫಸ್ಟ್ ಡೋಸ್ ಲಸಿಕೆಯನ್ನು ಮಾಡಬೇಕಾಗತ್ತೆ. ಮತ್ತೆ ಇದರಲ್ಲಿ ಎರಡು ಮುಖ್ಯ ಡೈರೆಕ್ಷನ್ಸ್ ನಮಗೆ ಸ್ಟೇಟ್ ಗವರ್ಮೆಂಟ್ ಇಂದ ಇವಾಗ ಸಿಕ್ಕಿರುವುದು. ಮೊದಲನೇದಾಗಿ 17th September ಒಂದು ದೊಡ್ಡ ಲಸಿಕಾ ಅಭಿಯಾನ ಇಡೀ ದೇಶದಲ್ಲಿ ಆರ್ಗನೈಸ್ ಆಗ್ತಾ ಇದೆ. ಅದರಲ್ಲಿ ಕೊಡಗು ಜಿಲ್ಲೆ ಕೂಡ ಭಾಗವಹಿಸಿ 30,000 ಲಸಿಕೆ ಆ ದಿನದಲ್ಲಿ ಅಚೀವ್ ಮಾಡಲಿಕ್ಕೆ ಎಲ್ಲರೂ ಜೊತೆಯಲ್ಲಿ ಕೈ ಜೋಡಿಸಿ ಪ್ರಯತ್ನ ಮಾಡೋಣ. ಮತ್ತೆ ಯಾರ್ಯಾರು ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಇನ್ನೂ ತಗೊಂಡಿಲ್ಲ, ದಯವಿಟ್ಟು ಬರುವ ದಿನಗಳಲ್ಲಿ ನಿಮ್ಮ ಹತ್ತಿರ ಲಸಿಕೆ ಕೇಂದ್ರಕ್ಕೆ, ಹತ್ತಿರ ಪ್ರೈಮರಿ ಹೆಲ್ತ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮತ್ತೆ ಬೇರೆ ಹತ್ತಿರ ಲಸಿಕಾ ಕೇಂದ್ರಕ್ಕೆ ಹೋಗಿ ದಯವಿಟ್ಟು ನೀವೇ ನಮ್ಮ ಫಸ್ಟ್ ಡೋಸ್ ಲಸಿಕೆ ತಗೊಳ್ಳಿಕ್ಕೆ ಎಲ್ಲರಿಗೆ ವಿನಂತಿ ಮಾಡ್ತೀನಿ. ಮತ್ತೆ ನಿಮ್ಮ ಸುತ್ತಮುತ್ತ ಯಾರು ಇನ್ನು ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅದರದ್ದು ಮಾಹಿತಿ ಇದ್ರೆ ಅವರಿಗೆ ಮೋಟಿವೇಟ್ ಮಾಡಬಹುದು. ಮತ್ತೆ ಜನರಿಗೆ ಮುಂದೆ ಕರ್ಕೊಂಡ್ ಬರಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಲಿಕ್ಕೆ ನಾನು ವಿನಂತಿ ಮಾಡ್ತೀನಿ. 17th September 30,000 ವ್ಯಾಕ್ಸಿನೇಷನ್ ಅಚೀವ್ ಮಾಡೋಣ. ಮತ್ತೆ 25th ತಾರೀಖ್ವರೆಗೂ ನಮ್ಮ ಜಿಲ್ಲೆಯಲ್ಲಿ 100% ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡೋಣ. ನಾನು ವಿನಂತಿ ಮಾಡ್ತೀನಿ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-252-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಒತ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ವಸತಿ ಯೋಜನೆಯಡಿ ನಿವೇಶನರಹಿತ ಸೇರಿದ ಮನೆ ನಿರ್ಮಾಣಕ್ಕಾಗಿ ಗುರುತಿಸಿ ಕಾಯ್ದಿರಿಸಲ್ಪಟ್ಟ ಜಾಗಲಿ ಬೇಗನೆ ನಿವೇಶನರಹಿತರಿಗೆ ದೊರಕು ಹಂಗೆ ಮಾಡೋಕುತ್ತ ಜಿಲ್ಲಾಧಿಕಾರಿಯವು ಸೂಚನೆ ಕೊಟ್ಟಳು. ಮನೆ ಇಲ್ಲದವಕ್ಕೆ ಮನೆ ನಿರ್ಮಾಣಕ್ಕಾಗಿ ಮತ್ತೆ ಯೋಜನೆಯ ಅಭಿವೃದ್ದಿನ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ಮಾಹಿತಿನ ತಗೊಂಡು ಅಲ್ಲಿಂದ ಅವು ಮಾತಾಡಿದವು. ಜಿಲ್ಲೆಯಲ್ಲಿ ಮಳೆ ಹಾನಿ ಪ್ರಾಕೃತಿಕ ವಿಕೋಪದಿಂದ ಮನೆ ಕಳ್ಕೊಂಡವಕ್ಕೆ ಸೌಲಭ್ಯ ನೀಡುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದವು. ಸರ್ಕಾರಿ ಜಾಗ ಎಲ್ಲೆಲ್ಲಿ ಒತ್ತುವರಿಯಾಗುಟ್ಟು ಗುರುತಿಸೋಕೂ ನಿವೇಶನ ರೈತರಿಗೆ ನಿವೇಶನ ಸಿಗುವಂಗೆ ಮಾಡೋಕುತ್ತ ಇವು ಸೂಚನೆ ಕೊಟ್ಟು ಈ ಸಮಯದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು, ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರವು, ತಹಶೀಲ್ದಾರ್ ಮಹೇಶ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಕೊಡಗು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 17ರಿಂದ ಬೃಹತ್ ಕೋವಿಡ್ ಲಸಿಕಾ ಅಭಿಯಾನ ನಡೆದಿದೆ. ಅವಶ್ಯ ಸಿದ್ದತೆ ಮಾಡುವ ಹಂಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಅವು ಮಾಹಿತಿ ಕೊಟ್ಟು ಸೆಪ್ಟೆಂಬರ್ 25ರ ಮುಟ್ಟ ಶೇಕಡಾ 100ರಷ್ಟು ಶುರುವಿನ ಹಂತದ ಲಸಿಕೆ ನೀಡುವ ಗುರಿ ಹೊಂದಕ್ಕೂ ಸೆಪ್ಟೆಂಬರ್ 17ರಂದು ನಡೆಯುವ ಬೃಹತ್ ಲಸಿಕಾ ಅಭಿಯಾನ ಯಶಸ್ಸುಗೊಳಿಸುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಅವು ನಿರ್ದೇಶನ ನೀಡಿದವು. ಮಳೆನ ಪ್ರಮಾಣನ ಆಧರಿಸಿ ಬೆಳೆ ಸರ್ವೆ ಮಾಡೋಕು ಇನ್ಪುಟ್ ಸಬ್ಸಿಡಿ ಪರಿಹಾರ ಒದಗಿಸುವಂತೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವು ಸೂಚನೆ ಕೊಟ್ಟಳು. ಬೆಳೆ ಹಾನಿಗೆ ಸಂಬಂಧಪಟ್ಟಂಗೆ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾವಾಡಿಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಬೆಳೆ ಹಾನಿನ ಸರ್ವೆ ಮಾಡೋಕು ಹೆಚ್ಚು ಮಳೆಯಾದ ಜಾಗಲೇ ಹಾನಿ ದುರಸ್ತಿ ಕುರಿತು ಮಾಹಿತಿ ನೀಡೋಕು ಹಂಗೆ ಕ್ಷೇತ್ರ ಭೇಟಿ ನೀಡಿದ ವರದಿ ಮತ್ತೆ ಛಾಯಾಚಿತ್ರ ಸಲ್ಲಿಸೋಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಅವು ನಿರ್ದೇಶನ ನೀಡಿದವು. ಮಳೆ ಜಾಸ್ತಿಯಾದಲ್ಲಿ ಕಾಫಿ ಉದುರುವ ಸಾಧ್ಯತೆ ಇದ್ದದೆ ಈ ಕುರಿತು ಹೆಚ್ಚಿನ ಗಮನ ಹರಿಸೋಕುತ್ತ ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರು ಶಶಿಧರ್ ಅವು ಹೇಳಿದವು. ಈ ಕಾರ್ ಬರಲಿ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕರ್ನಾಟಕ ಭೋವಿ ಅಭಿವೃದ್ದಿ ನಿಗಮ ಪರಿಶಿಷ್ಟ ಜಾತಿಯ ಭೋವಿ ಜನಾಂಗದ ಆರ್ಥಿಕ ಅಭಿವೃದ್ದಿಗೆ ಬೇರೆ ಬೇರೆ ಯೋಜನೆಗಳನ್ನು ಒಳಗೊಂಡ ಸ್ವಯಂ ಉದ್ಯೋಗ ನೇರ ಸಾಲ ಉದ್ಯಮಶೀಲತಾ ಅಭಿವೃದ್ದಿ ಯೋಜನೆ ಹಂಗೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹಂಗೆ ನೋಂದಾಯಿತ ಸ್ವಸಹಾಯ ಮಹಿಳಾ ಸಂಘ ಭೂ ಒಡೆತನ ಯೋಜನೆ ಹಂಗೆ ಗಂಗಾ ಕಲ್ಯಾಣ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಕರೆದಳು. ಫಲಾನುಭವಿಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಕೆ ಅಕ್ಟೋಬರ್ 14 ಕಡೆಯ ದಿನ ಆಗುಟ್ಟು. ಹೆಚ್ಚಿನ ಮಾಹಿತಿ ಬೇಕಾದರೆ ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ಭೋವಿ ಅಭಿವೃದ್ದಿ ನಿಗಮ ಮಡಿಕೇರಿ ಕೊಡಗು ಜಿಲ್ಲೆಯಿಂದ ಕೇಳಿ ತಿಳ್ಕನಕೃತ ನಿಗಮದ ವ್ಯವಸ್ಥಾಪಕರು ಮಾಹಿತಿ ಕೊಟ್ಟಳು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಮಡಿಕೇರಿನ ಸ್ಥಳೀಯ ಸಂಸ್ಥೆ ಮತ್ತೆ ಸಂಪಾಜಿ ಸ್ಥಳೀಯ ಸಂಸ್ಥೆಯ ಕಡೆಯಿಂದ ಸ್ಕೌಟ್ಸ್ ಮತ್ತೆ ಗೈಡ್ಸ್ಲಿ ಒಳ್ಳ ಸೇವೆ ಮಾಡಿದ ಶಿಕ್ಷಕರಿಗೆ ಸನ್ಮಾನ ಕಾರ್ಬಾರ್ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಭವನದಲ್ಲಿ ನಡೆದು. ಈ ಜಂಬರದ ಅಧ್ಯಕ್ಷತೆನ ಕೊಡಗು ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಶಿಕ್ಷಣ ಅಧಿಕಾರಿಗಳಾದ ಶ್ರೀಯುತ ಕಾಂತರಾಜ್ ಅವು ವಹಿಸಿದ್ದು. ಈ ಕಾರ್ಬಾರ್ಲಿ ಜಾಸ್ತಿ ಕಾಲ ಉತ್ತಮ ಸೇವೆ ಸಲ್ಲಿಸಿದ ಫ್ಲಾಕ್ ಲೀಡರ್ ಶ್ರೀಮತಿ ಬಿಕೆ ಲಲಿತಾ, ಸರ್ಕಾರಿ ಪ್ರಾಥಮಿಕ ಶಾಲೆ ಚೇರಂಬಾನೆ ಸ್ಕೌಟ್ ಮಾಸ್ಟರ್ ಶ್ರೀ ಪ್ರಸನ್ನ ಕುಮಾರ್, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೇಕೇರಿ, ಹಂಗೆ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆನ ಶ್ರೀಮತಿ ಜೆಸ್ಸಿ ಸ್ಟಾನ್ಲಿ, ಫ್ಲಾಕ್ ಲೀಡರ್ ಇವರನ್ನು ಕೂಡ ಸನ್ಮಾನ ಮಾಡಿ ಗೌರವಿಸಿದೋ. ಈ ಕಾರ್ಬರ್ಲಿ ಜಿಮ್ಮಿ ಸಿಕ್ವೇರಾ, ಶ್ರೀಮತಿ ವಸಂತಿಯವು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಈ ಮಹಾಮಾರಿ ಅಂಟು ಕಾಯಿಲೆ ಇಂದು 71 ಪ್ರಕರಣ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದುಟು. ಮಡಿಕೇರಿ ತಾಲೂಕುಲಿ 53 ಪ್ರಕರಣ, ಸೋಮರಪೇಟೆ ತಾಲೂಕುಲಿ 11, ವಿರಾಜಪೇಟೆ ತಾಲೂಕುಲಿ 7 ಪ್ರಕರಣ ಆಗುಟ್ಟು. ಇಲ್ಲಿ ಮುಟ್ಟ ಒಟ್ಟು ಪ್ರಕರಣಗ 34,415 ಆಗಿದ್ದು ಕಳೆದ 24 ಗಂಟೆಗಳ ಸಮಯದಲ್ಲಿ ಹುಷಾರಾದವು 35, ಒಟ್ಟು ಹುಷಾರಾದವು 33,419, 574 ಸಕ್ರಿಯ ಪ್ರಕರಣ ಆಗುಟ್ಟು. ಕಳೆದ 24 ಗಂಟೆ ಸಮಯದಲ್ಲಿ ಕಾಯಿಲೆ ತಾಗಿ ಸತ್ತು ಹೋದವು 1, ಒಟ್ಟು ಸತ್ತು ಹೋದ ಪ್ರಕರಣ 422, ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 55, ಕೊರೋನಾ ಪಾಸಿಟಿವಿಟಿ ದರ 1.95 ಶೇಕಡಾ ಆಗುಟ್ಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವು ತಿಳಿಸಿಳು. ಇಂದು ಹೊತ್ತಾರೆ 8:30ಕ್ಕೆ ಆಕೇರಿಗೊಂಡ ಹಂಗೆ ಕಳೆದ 24 ಗಂಟೆಗಳ ಸಮಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸರಾಸರಿ ಮಳೆ 7.74 ಮಿಲಿಮೀಟರ್ ಮಳೆಯಾಗುಟ್ಟು. ಮಡಿಕೇರಿ ತಾಲೂಕುಲಿ ಇಂದಿನ ಸರಾಸರಿ ಮಳೆ 8.20 ಮಿಲಿಮೀಟರ್, ವಿರಾಜಪೇಟೆ ತಾಲೂಕುಲಿ 9.28 ಮಿಲಿಮೀಟರ್ ಮಳೆ, ಹಂಗೆ ಸೋಮರಪೇಟೆ ತಾಲೂಕುಲಿ 5.75 ಮಿಲಿಮೀಟರ್ ಮಳೆ ಸುರಿದುಟು. ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ F4 ತಿತಿಮತಿ ಮತ್ತೆ F2 ಕುಟ್ಟ ಫೀಡರ್ಗಳಲ್ಲಿ ವಿದ್ಯುತ್ ಕೇಂದ್ರಗಳಲ್ಲಿ ರಿಪೇರಿ ಕೆಲಸ ಇರದರಿಂದ ಬಾಳಾಜಿ, ದೇವರಪುರ, ಮಾಯಮುಡಿ, ದನಗಾಲ, ಕೋನನಕಟ್ಟೆ, ಮರುಪಾಲ, ಕಲ್ಲಾಲ, ತಿತಿಮತಿ, ಭದ್ರಗೋಳ, ನೋಕ್ಯ, ಮಂಚಲ್ಲಿ, ಕಾಯಿಮನೆ, ನಲ್ಲೂರು, ಬೊಳ್ಳೇರಗೇಟ್, ನಾಗರಹೊಳೆ ಮತ್ತೆ ಸುತ್ತಮುತ್ತ ಕಡೆ ವಿದ್ಯುತ್ ಇರ್ದುಳೆತ್ತ ಸಾರ್ವಜನಿಕರು ಸಹಕರಿಸಕೂತ ಮಡಿಕೇರಿ ವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಅಶೋಕ್ ಅವು ಮನವಿನ ಮಾಡಿಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.